ಸರಿ ಉಪಾಸನೆ ಅಂದ್ರೆ ಏನು? ಇದು ಧನ್ವಂತರಿ ಉಪಾಸನೆ, ವಿಜ್ಞಾನದ ಇತ್ಯಾದಿ ಚಕ್ರದಲ್ಲಿ ಉಪಾಸನೆ ಭಗವಂತರ ಉಪಾಸನೆ. ಅಂತಹ ಭಗವಂತನ ಉಪಾಸನೆ ಮಾಡುವುದು ನಿನ್ನ ಒಳಗಿನ ವಿಜ್ಞಾನ ಜಾಗೃತವಾಗುತ್ತೆ. ಅವಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸ್ಪಷ್ಟವಾದ ಫಲಿತ ಇಲ್ಲದೆ ಇದ್ದರೆ ತಪ್ಪು ಸರಿಯಾಗಿ ಕಾಣುತ್ತೆ, ಸರಿ ತಪ್ಪಾಗಿ ಕಾಣುತ್ತೆ, ನಾವೇ ಜಗತ್ತಿನಲ್ಲಿ ಪರ್ಫೆಕ್ಟ್ ಮುಂದುವರೆಲ್ಲರೂ ಅಯೋಗ್ಯವಂತೆ ಕಾಣುತ್ತೆ. ಎಲ್ಲ ಅನಾಚಾರಗಳಿಗೆ ಮೂಲ ನಾವು ಆಚಾರವಂತರ ಮುಖ್ಯವೇ. ಅದರಿಂದ ಬರುವ ಈಗೋ ಇನ್ನೊಬ್ಬರಿಗೆ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸಬಾರದು, ಇನ್ನೊಬ್ಬರಿಗೆ ಗೌರವ ಕೊಡಬಾರದು, ಯಾಕೆಂದ್ರೆ ನಾವು ಶ್ರೇಷ್ಠರು, ನಮ್ಮ ಕುಲ ಶ್ರೇಷ್ಠ, ನಮ್ಮ ಪರಂಪರೆ ಶ್ರೇಷ್ಠ, ಇಂತಹ ಭ್ರಮೆಗಳಲ್ಲೇ ಸಾಯ್ತಾರೆ ಎಂದು ಉದ್ಧಾರ ಆಗುತ್ತೆ. ಯಾಕೆಂದ್ರೆ ನಾವು ಶ್ರೇಷ್ಠ ಅನ್ನೋ ಭ್ರಮೆ ನಮ್ಮನ್ನು ಕೆಳಕ್ಕೆ ಕೊಂಡೋಗ್ತದೆ ಎಂದರೆ ಎಲ್ಲರಿಗಿಂತ ಆಂಜನೇಯನ ಪ್ರಜ್ಞೆ ಬರಬೇಕು. ಅಂತಃಪ್ರಜ್ಞವರ ಆ ಕಶ್ಚಿನ್ ನಾಸ್ತಿ, ಸುಗ್ರೀವನ ಸೇನೆಯಲ್ಲಿ ನನ್ನಕ್ಕಿಂತ ಕೆಳಗಿನವರು ಯಾರು ಇಲ್ಲಪ್ಪ, ನಾನು ಕೊಡಿಯವನು. ಈ ಎಚ್ಚರ ಪ್ರತಿಯೊಬ್ಬ ವೈಷ್ಣವನಲ್ಲಿ ಬರಬೇಕು. ನಾವು ಶ್ರೇಷ್ಠರು, ನಾವು ಶ್ರೇಷ್ಠರನ್ನು ಜಿದ್ದು ಬಂದರೆ ಅವರು ವೈಷ್ಣವರಲ್ಲಿ, ಅವರು ವಿಷ್ಣು ದ್ವೇಷಗಳಿಗಿಂತ ನೀಚರು. ಯಾಕೆಂದ್ರೆ ವೈಷ್ಣವ ಧರ್ಮಕ್ಕೆ ಅಪಚಾರ. ಈ ಎಚ್ಚರ ಯಾವಾಗ ಬರುವುದು? ಚಂದ್ರೋದಯ, ಚಂದ್ರ ವಿಜ್ಞಾನೇನ. ಅದರಿಂದ ಮುಂಚೆ ವಿಜ್ಞಾನೇನ ಇವನು ವಿಜ್ಞಾನ ವಿಜ್ಞಾನ ಉಪಾಸ್ಮೀತಿ. ಅದರಿಂದ ವಿಜ್ಞಾನ ದೇವತೆಯಾದ ಚಂದ್ರನಲ್ಲಿ ವಿಜ್ಞಾನ ನಾಮಕನಾಗಿರ್ತಕ್ಕಂಥ ವಿಶಿಷ್ಟ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿ ಉಪಾಸನೆ ಮಾಡಿದರೆ ಏನಾಗುತ್ತೆ? ಸಯೋ ವಿಜ್ಞಾನ ಪ್ರಜ್ಞೇತಿ ಪಾಸ್ತೆ ವಿಜ್ಞಾನವತೋ ವೈ ಸಲೋಕಾನ್ ಜ್ಞಾನವತಃ. ಅಂತಹ ಲೋಕವನ್ನು ಪಡೆಯುತ್ತೆ ಎಂಥ ಲೋಕ? ಜ್ಞಾನ ವಿಜ್ಞಾನಗಳು ಜಾಗೃತವಾಗಿರ್ತಕ್ಕಂಥ ಜ್ಞಾನಪೂರ್ಣವಾದ ವಿಜ್ಞಾನಪೂರ್ಣವಾದ ಜ್ಞಾನ ಮತ್ತು ವಿಜ್ಞಾನಗಳ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳು ಜಾಗೃತವಾಗಿರ್ತಕ್ಕಂಥ ಲೋಕಕ್ಕೆ ಹೋಗುತ್ತಾರೆ. ಯಾವತ್ ವಿಜ್ಞಾನ ಸ್ಥಿರತಂ ತತ್ರಾಸ್ತಿ ಯಥಾ ಕಾಮಚಾರೋ ಭವತಿ. ವಿಜ್ಞಾನ ದೇವತೆಯಾದ ಚಂದ್ರನ ವ್ಯಾಪ್ತಿ ಎಷ್ಟು ಅಷ್ಟು ಕಡೆ ಇನ್ನೂ ಮನಸ್ಸ ವ್ಯಾಪ್ತಿ ಇಷ್ಟನ್ನೆಲ್ಲ ಇವನು ಗ್ರಹಿಸಬಲ್ಲ. ಯೋ ವಿಜ್ಞಾನ ಪ್ರಪೀತಿ ಪಾಸ್ತ. ನಾರದರು ಅಲ್ಲಿಗೆ ನಿಲ್ತಾರ, ಅವರಿಗೆ ತೃಪ್ತಿಯೇ ಇಲ್ಲ ಜ್ಞಾನದಲ್ಲಿ. ಅಸ್ತಿ ಕದೋ ವಿಜ್ಞಾನ ಭೂಯ, ಅದು ವಿಜ್ಞಾನಕ್ಕಿಂತ ಮೇಲೆ ಮೆಟ್ಟಿಲ್ವಾ ಅಂತ ಕೇಳ್ತಾರೆ. ಹೇ ಉಂಟಪ್ಪ, ವಿಜ್ಞಾನಕ್ಕಿಂತ ಮೇಲೆ ಮತ್ತೆ ಅಸ್ತಿ ಅಸ್ತಿ ವಾಮ ವಿಜ್ಞಾನ ಭೂಯ ತನ್ವೇ ಭಗವಾನ್ ಪ್ರವೀತಿ. ನನಗೆ ವಿಜ್ಞಾನಕ್ಕಿಂತ ಮೇಲೆ ಮೆಟ್ಟಲಿ ಯಾವ್ದು ಹೇಳು? ನೀವು ಒಮ್ಮೆಲ್ಲೊಮ್ಮೆಲೆ ನಮಗೆ ಆಘಾತವಾಗಿರ್ತಕ್ಕಂಥ ಒಂದು ಗಾಬರಿಯಾದ ಸಂಗತಿಯನ್ನ ಮುಂದೆ ಉಪನಿಷತ್ ಹೇಳುತ್ತೆ. ಬಲಂ ವಾಮ ವಿಜ್ಞಾನ ಭೂಯ ಇನ್ನ ಬುದ್ಧಿಮನಕ್ಕಿಂತ ರಟ್ಟೆ ಮನ ಶಕ್ತಿ. ಇದು ಅವರಿ ವಿದ್ಯೆಗೆ ಬಲಂ ಭಾವ ವಿಜ್ಞಾನ. ಇದೆಲ್ಲ ನಿನ್ನ ವಿಜ್ಞಾನ ಬುದ್ಧಿ ಇಲ್ಲದೆ ಎಲ್ಲ ಏನೂ ಉಪಯೋಗ ಇಲ್ಲ. ರಟ್ಟೆ ಮನ ಮುಖ್ಯ ಅಂತ ಮೇಲ್ ನೋಡುವಾಗ ಇಷ್ಟೇ. ಬಲಂ ಭಾವ ವಿಜ್ಞಾನಕ್ಕಿಂತ ಅಂದ್ರೆ ವಿಜ್ಞಾನ ಅಂದ್ರೆ ಮೆಂಟಲ್ ಸ್ಟ್ರೆಂತ್. ಫಿಸಿಕಲ್ ಸ್ಟ್ರೆಂತ್ ಈಸ್ ಬೆಟರ್ ದ್ಯಾನ್ ಮೆಂಟಲ್ ಸ್ಟ್ರೆಂತ್ ಅಂತ ಉಪನಿಷತ್ತು. ಬಲಂ ಭಾವ ವಿಜ್ಞಾನ ಭೂಯ ನಿನ್ನ ಎಲ್ಲ ತಿಳುವಳಿಕೆ ಪಾಂಡಿತ್ಯಕ್ಕಿಂತಲೂ ರಟ್ಟೆ ಬಲ ದೊಡ್ಡ. ಯಾಕೆಂದ್ರೆ ರಟ್ಟೆ ಬಲ ಇದ್ದವನು ಮತ್ತೆ ನಿನ್ನಲ್ಲಿ ಪಾಂಡಿತ್ಯ ನಡೆಯೋಲ್ಲ. ಆದ್ರಿಂದ ರಟ್ಟೆ ಬಲ ವಿಜ್ಞಾನಕ್ಕಿಂತ ಬುದ್ಧಿಬಲಕ್ಕಿಂತ ದೊಡ್ಡದು ಅಲ್ಲ, ಸಹಜ ಇದು. ಆದ್ರೆ ಬಲ ಅಂತ ನನಗೆ ಎರಡು ಮುಖ ಇದೆ. ಬಲ ಅಂತಂದ್ರೆ ವಿಜ್ಞಾನದ ಬಲ, ಬಲಿಷ್ಠವಾದ ವಿಜ್ಞಾನ, ಜ್ಞಾನ ಬಲ ಮತ್ತು ದೇಹ ಬಲ ಎರಡನ್ನು ಒಟ್ಟಿಗೆ ಎರಡಕ್ಕೂ ದೇವತೆ ಬಲ. ಅದರಿಂದ ಈ ಸಂಕೀರ್ಣವಾದ ಶಬ್ದವನ್ನು ದೇಹ ಬಲ ಅಂದ್ರೆ ಅದು, ಜ್ಞಾನ ಬಲ ಅಂದ್ರೆ ಅದು. ಜ್ಞಾನದಲ್ಲಿ ಬಲ ಅಂದ್ರೆ ಏನು? ಜ್ಞಾನದಲ್ಲಿ ಬಲ ಅಂದ್ರೆ ಇವಾಗ ವಿಜ್ಞಾನ, ಮೊದಲು ವಿಜ್ಞಾನ ಅಂದ್ರೆ ಏನು ನಾನು ಹೇಳಿದೆ, ಇದು ಇಟ್ ಇಸ್ ಅನ್ ಇಂಟ್ಯೂಷನಲ್ ಫ್ಲಾಶ್. ಒಳಗಿನಿಂದ ಸತ್ಯದ ಸ್ಫುರಣೆ, ಸತ್ಯದ ಸ್ಫುರಣೆ ಆದ ತಕ್ಷಣ ನೀವು ಹೇಳ್ತೀನಿ ನೆಟ್ಟಿಗಿಲ್ಲ ಅವನೇನೆಲ್ಲ ಬರ್ತಾನೆ ಅಂತ ಒಪ್ಪೋದ ಜನ. ಯಾಕೆಂದ್ರೆ ಉಳಿದವರಿಗೆ ಆ ಸತ್ಯದ ಸ್ಫುರಣೆ ಆಗಿರೋದಿಲ್ಲ, ನಂಬುವುದಿಲ್ಲ ಜನ. ಅದಕ್ಕೆ ಏನ್ ಮಾಡ್ಬೇಕು? ನಮಗೆ ಸ್ಫುರಣೆಯಾದಂತಹ ಸತ್ಯವನ್ನ ಆಮೇಲೆ ಲ್ಯಾಬೊರೇಟರಿಯಲ್ಲಿ, ಹೊರಗಿನ ಎಕ್ಸ್ಟರ್ನಲ್ ಲ್ಯಾಬೊರೇಟರಿಯಲ್ಲಿ ನಾವು ಅದನ್ನು ಸಂಶೋಧನೆ ಮಾಡಿ ಅದಕ್ಕೆ ಕಾರಣವಾಗಿ ಯುಕ್ತಿಬದ್ಧವಾಗಿ ಸಮರ್ಥನೆ ಮಾಡಿದ್ರೆ ಹೋಗ್ತದೆ. ಸೊ ಮೊದಲು ಏನು ವಿಜ್ಞಾನದಿಂದ ನಮಗೆ ಸ್ಫುರಣ ಆಯಿತು ಅದನ್ನು ಬಾಹ್ಯ ಪ್ರಪಂಚದಲ್ಲಿ ಲಾಜಿಕಲ್ ಆಗಿ ಪ್ರೂವ್ ಮಾಡುವುದು ಬಲ. ಅದರಿಂದಲೇ ಆಚಾರ್ಯರು ಕಡೆ ಹೇಳ್ತಾರೆ, ವೇದಕ್ಕೆ ಅರ್ಥ ಹೇಳುವುದು ಮಹಾಪುಣ್ಯ ಫಲ. ಅರ್ಥ ಹೇಳುವುದನ್ನ ಅದಕ್ಕೆ ಯುಕ್ತಿ ಬಲದಿಂದ ಸಮರ್ಥನೆ ಮಾಡುವುದು ಇನ್ನೂ ಹೆಚ್ಚು ಪುಣ್ಯಕರ. ಏಕೆಂದ್ರೆ ಅರ್ಥ ಹೇಳುವವರು ಎಲ್ಲ ಅದನ್ನು ಸಮರ್ಥನೆ ಮಾಡಿಕೊಡೋಲ್ಲ. ಈಗ ಆಚಾರ್ಯರು ಒಂದು ವೇದಾರ್ಥ ಹೇಳಿ ಇಂತಿಂತ ಆ ಶಾಸ್ತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟು ಇಂತಿಂತ ಹೀಗೆ ಹೇಳಿದ್ದಾರೆ, ಅದಕ್ಕೆ ಅದನ್ನು ಹೀಗೆ ಎರಡು ಹೇಳಿ ಕೊಡುತ್ತಾರೆ. ಇಲ್ಲಪ್ಪ, ಗುರು ಪರಂಪರೆಯಿಂದ ನಾವು ತಿಳ್ಕೊಂಡ ಅರ್ಥ ಇಷ್ಟು, ಇಲ್ಲಿ ಯಾವ್ಯಾವ್ದು ಏನು ಹೇಳಿದ್ರು ಗೊತ್ತಿಲ್ಲ. ಅದರಿಂದ ಅದನ್ನ ಯುಕ್ತಿ ಬಲದಿಂದ ನಾವು ಹೇಳುವ ವೇದಾರ್ಥವನ್ನ ಇತರ ಸಮಸ್ತ ಪ್ರಮಾಣ ಬಲದಿಂದ ಸಮರ್ಥನೆ ಮಾಡುವುದು ಮಹಾಫಲಪ್ರದ. ಹಾಗೆ ವಿಜ್ಞಾನದಿಂದ ಸತ್ಯವನ್ನು ತಿಳ್ಕೊಳ್ಳುವುದು ನಮಗಾಯ್ತು. ದಟ್ ಇಸ್ ಅನ್ ಇಂಟರ್ನಲ್ ಫ್ಲಾಶ್, ಇನ್ನೊಬ್ಬ ನಂಬೋದಿಲ್ಲ, ನಿಮ್ಮ ಬುದ್ಧಿಯಲ್ಲಿ ಹೊಡೆದದ್ದು ಸತ್ಯ, ನಾವ್ಯಾಕೆ ಹುಡುಕಬೇಕು ಅಂತ. ಅದಕ್ಕೆ ಹೊರಗಿನ ಲಾಜಿಕ್ನಿಂದ ಪ್ರೂವ್ ಮಾಡಿ ಕನ್ವಿನ್ಸ್ ಮಾಡಬೇಕು. ಅದರಿಂದ ಸತ್ಯ ಬುದ್ಧಿ ಇರುವುದು ಬೇರೆ, ಸತ್ಯವನ್ನು ಗೊತ್ತುಪಡಿಸುವುದು ಬೇರೆ. ಬಲ ಅಂತಂದ್ರೆ ಕೆಪಾಸಿಟಿ ಟು ಕನ್ವಿನ್ಸ್ ಅದರ್ಸ್. ವಿಜ್ಞಾನ ಅಂದ್ರೆ ಇಟ್ ಇಸ್ ಮೈ ಕನ್ವಿಕ್ಷನ್. ಇಫ್ ಐ ಆಮ್ ಏಬಲ್ ಟು ಕನ್ವಿನ್ಸ್ ಯು, ದಟ್ ಇಸ್ ಬಲ. ಇನ್ನೊಬ್ಬರಿಗೆ ಅರ್ಥವಾಗುವಂತೆ ಅದನ್ನು ಕನ್ವಿನ್ಸ್ ಮಾಡಿ ಹೇಳುವುದು ಬಲ. ನನ್ನೊಟ್ಟಿಗೆ ತಿಳ್ಕೊಳ್ಳೋದು ವಿಜ್ಞಾನ. ಆದ್ರಿಂದ ವಿಜ್ಞಾನಕ್ಕಿಂತ ಬಲ ದೊಡ್ಡದಲ್ವ. ನಾನು ಏಬಲ್ ಟು ಕನ್ವಿನ್ಸ್ ಯು, ದಟ್ ಇಸ್ ಸಮಥಿಂಗ್ ರೈಟ್. ನನಗೆ ಗೊತ್ತಿದೆ ಏನು ಬೇರೆ ಸ್ವಾಮಿ ಅವ್ರು ಹೇಳಿದ್ರು, ಒಬ್ಬರಿಗೆ ಅರ್ಥ ಆಗೋಲ್ಲ ಅಂತಾರೆ. ಕನ್ವಿನ್ಸ್ ಆದ್ರೆ ಬುದ್ಧ ಜನರಿಗೆ ಕನ್ವಿನ್ಸ್ ಮಾಡಬೇಕಂತ ಶಕ್ತಿ ಉಂಟಲ್ಲ, ಅದಕ್ಕೆ ಬಲ. ಅದು ಬುದ್ಧಿ ಬಲವೇ. ಹಾಗಾಗಿ ಬಲಕ್ಕೆ ಎರಡರ್ಥ, ಒಂದು ದೇಹ ಬಲ, ಒಂದು ಬುದ್ಧಿ ಬಲ. ಬುದ್ಧಿ ಬಲವೂ ಬಲವೇ, ಎರಡಕ್ಕೂ ದೇವತೆ ಒಬ್ಬನೇ. ಆದ್ರಿಂದ ಬಲಂ ಅನ್ನುವಂತ ಒಂದು ಶಬ್ದ, ಎರಡು ಅರ್ಥದಲ್ಲಿಯೂ ಬಲಕ್ಕೆ ಆಗುವ ಶಬ್ದ ಅಂತಂದ್ರೆ ವಿಜ್ಞಾನ ಭಾವ ಬಲ ಮತ್ತು ಎಲ್ಲ. ಅದರಿಂದ ಬರೇ ಕನ್ವಿಕ್ಷನ್ ಸಾಧನ, ಕೆಪಾಸಿಟಿ ಟು ಕನ್ವಿನ್ಸ್ ಅದರ್ಸ್. ಲಾಜಿಕಲಿ ಐ ಮಸ್ಟ್ ಬಿ ಏಬಲ್ ಟು ಪ್ರೂವ್ ಇಟ್ ಲಾಜಿಕಲಿ ಅಂಡ್ ಟು ಕನ್ವಿನ್ಸ್ ಅದರ್ಸ್. ದಟ್ ಇಸ್ ಬಲ. ಅಂದ್ರೆ ಇದು ಜ್ಞಾನ ಬಲ. ಅದರ ದೇವತೆ ಯಾರು? ಹನ್ನೆರಡನೇ ಕಕ್ಷೆಯಿಂದ ಹನ್ನೊಂದನೇ ಕಕ್ಷೆಗೂ ಬಲದ ದೇವತೆ ಯಾರು ಹೇಳಿ? ಬಲದ ದೇವತೆ ಬಲ ಅನ್ನೋ ಕ್ಷೇತ್ರವೇ ಪ್ರಾಣತತ್ವಕ್ಕೆ ಸೇರಿ ಬಲ ವಾಯುವಿಗೆ ಬಲದೇವತ ಅಂತ. ಮುಖ್ಯ ಪ್ರಾಣ ದೇವರೇ ಎಲ್ಲಾ ಬಲಗಳಿಗೆ ಮೂಲ. ಬಲಿಷ್ಠಾದಂಬುಷೇ ದಾಯಿ ದರ್ಶನ ಬಟ್ ಪ್ರಾರಂಭದ ವಿಶೇಷವೇ ಬಟ್ ಅಂತ ಬಂದ್ರೆ ಬಲ ಸ್ವರೂಪ. ಪ್ರಾಣದೇವರು ಬಲ ಸ್ವರೂಪ. ಯಾವ ಬಲ? ಬುದ್ಧಿ ಬಲ, ದೇಹ ಬಲ, ಮನೋಬಲ, ಬುದ್ಧಿ ಬಲ, ಚಿತ್ತಬಲ, ಆತ್ಮಬಲ, ಎಲ್ಲಾ ಬಲವು. ಅದರಲ್ಲಿ ಇಲ್ಲಿ ಬಲ ಅಂತಂದುಕೊಂಡೇ ಬರೇ ಚಂದ್ರ ಮನೋಬಲಕ್ಕೆ ಮಾತ್ರ ಬಂದಾಗ ವಿಜ್ಞಾನ ಇದು ಯಾವುದಿದು? ಇದು ಬಲ ಅಂದ್ರೆ ಆತ್ಮಬಲ, ಆತ್ಮಬಲ ಬಹಳ ದೊಡ್ಡದು. ಹಾಗೆ ಮಧ್ಯದಲ್ಲಿ ಮನೋಬಲ ಇದೆ ವಿಜ್ಞಾನ, ಅದಕ್ಕಿಂತ ಮುಂದೆ ಹೋದ್ರೆ ಆತ್ಮಬಲ ಇದೆ, ಅದಕ್ಕಿಂತ ಈಚೆ ಬಂದ್ರೆ ದೇಹಬಲ ಇದೆ. ಎರಡನ್ನು ಒಟ್ಟಿಗೆ ಹೇಳ್ತಾರೆ. ಅದು ವಿವರಣೆ ಕೊಡುವಾಗಲೂ ಕನ್ಫ್ಯೂಷನ್ ಆಗ್ತಾರೆ. ಇದು ಪುರುಷತನ ಭಾಷೆ ಏನು? ಕನ್ಫ್ಯೂಷನ್ ಮಾಡೋರು ಮಾಡ್ಕೊಳ್ಳಿ ಅಂತ ಹೇಳಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಗೊಂದಲ ಮಾಡೋರು ಗೊಂದಲ ಮಾಡ್ಕೊಳ್ಳಿ. ಏನ್ ಹೇಳ್ತಾರೆ ಗೊತ್ತಾ? ಅಪೀಹ ಶತಂ ವಿಜ್ಞಾನವತಾಂ ಏಕೋ ಬಲವಾನ್ ಆಗಂಪೈತೆ. ಬಲ ಯಾಕೆ ಶ್ರೇಷ್ಠ ಗೊತ್ತಾ? ನೂರು ಜನ ವಿಜ್ಞಾನಿಗಳನ್ನ ಒಬ್ಬೊಬ್ಬರಿಷ್ಟ ಎತ್ತಿಯೇ ಬಲ. ನೂರು ಜನ ವಿಜ್ಞಾನಿಗಳನ್ನು ಶತಂ ವಿಜ್ಞಾನವತಾಂ ಏಕೋ ಬಲವಾನ್ ಆಗಂಪೈತೆ. ಒಬ್ಬ ಬಲಿಷ್ಠ ನೂರು ಜನ ವಿಜ್ಞಾನಿಗಳಿಗೆ ಎತ್ತಿಯೇ ಬಲ. ಏನ್ ಮಾಡ್ತಾರೆ ಈ ವಿಜ್ಞಾನಿಗಳು? ಮತ್ತೆ ಅಪಾಯಿಂಟ್ಮೆಂಟ್ ಅಷ್ಟೇ ಮನೆ ಬಲಿಷ್ಠ ಯಾರನ್ನು ತಯಾರು ಮಾಡಿದ್ರೆ ನೂರು ಜನ ವಿಜ್ಞಾನಿಗಳು ಒಬ್ಬ ಬಲಿಷ್ಠ ಎತ್ತಿಯಂತೆ ಬಲ್ಲ. ಬರೀ ದೇಹ ಬಲ ಅಂತ ನೂರು ಜನ ತಿಳಿದವರನ್ನ ಒಬ್ಬ ಆತ್ಮಬಲ ಇರುವ ಮಗೆ ಬಂದಿರುತ್ತಂತೆ. ಇದು ತಿಳಿದಿದೆ, ಆದರೆ ಅದಕ್ಕೆ ಸಂಸ್ಕೃತದಲ್ಲಿ ಈ ಗೆಲ್ಲು ವಾದ ಯುದ್ಧ ಯುದ್ಧಕ್ಕೂ ಅದಕ್ಕೂ ಉದ್ದೇಶದ ವಾಜ. ವಾಜ ಅಂದ್ರೆ ಜ್ಞಾನ ಯುದ್ಧದಲ್ಲಿ ಗೆಲ್ಲುವ. ನೂರು ಜನ ಜ್ಞಾನ ಯುದ್ಧದಲ್ಲಿ ಒಂದು ವಿಜ್ಞಾನ ಒಬ್ಬ ಬಲಿಷ್ಠ ಗೆದ್ದೇ ಬಲ. ರಟ್ಟೇ ಬಲ ಅಲ್ಲ, ರಟ್ಟೇ ಬಲವೂ ಹೌದು, ಅದು ಜ್ಞಾನ ಬಲದಲ್ಲಿ ಇರುವುದು ಯುದ್ಧ. ಜ್ಞಾನ ಯುದ್ಧತ್ವದೋ ವಿವಾ ಅಂತ ಆಚಾರದ ಭಾಷೆ ಕರೀತಾರೆ. ಯುದ್ಧ ಯುದ್ಧ ಅಂತ ವೇದನೆ ಬರುತ್ತಲ್ಲ, ಅದು ಯುದ್ಧ ಅಂದ್ರೆ ತೋಳು ಉಪಯೋಗ ಮಾಡುವ ಯುದ್ಧ ಅಲ್ಲ, ತಲೆ ಉಪಯೋಗ ಮಾಡಿ ಮಾಡುವ ಯುದ್ಧ ಜ್ಞಾನ ಯುದ್ಧ. ಜ್ಞಾನ ಯುದ್ಧದಲ್ಲಿ ನೂರು ಜನ ಯೋಧರನ್ನು ಒಬ್ಬ ಎತ್ತಿಯಲ್ಲೇ ಬಲ. ಯಾರು ಯಾರು ಆತ್ಮಬಲದಿಂದ ಸತ್ಯವನ್ನು ಕಂಡುಕೊಂಡಿದ್ದಾರೆ? ಈ ಕ್ಯಾನ್ ಪ್ರೂವ್ ಇಟ್ ಲಾಜಿಕಲಿ, ತರ್ಕಬದ್ಧವಾಗಿ ಸಮಂತ್ರ ಮಾಡಿಬಿಟ್ಟಾದ್ರೆ ಉಳಿದ ಸತ್ಯ ಬಂದಿತ್ತು. ಅದರಿಂದ ಬಲದೇವತೆಯಾಗಿರ್ತಕ್ಕವರು ಯಾರು ಇಲ್ಲಿ ಇಮಿಡಿಯೇಟ್ ಪ್ರವಾಹವಾಯು ಹನ್ನೊಂದನೇ ಬೆಟ್ಟದಿದ್ದಾರೆ. ಹನ್ನೆರಡು ಚಂದ್ರನಿಗಿಂತ ಮೇಲೆ ಬೆಟ್ಟದ ಪ್ರವಾಹವಾಯು ವಾಯು 49 ಮಂದಿ ಮುಖ್ಯವಾಯುವಿನ ಅನಂತರ 49 ಮಂದಿ ಅಮುಖ್ಯ ವಾಯುಗಳಿದ್ದಾರೆ. ಅದರಲ್ಲಿ 47 ಮಂದಿ ಹದಿನೆಂಟನೇ ಕಕ್ಷೆಯಲ್ಲಿ, ಅದರಲ್ಲೂ ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಅದನ್ನ ಹೇಳಿದೆ ಗೊತ್ತೇ ಇಲ್ಲ ಅಂತ. ಆದ್ರೆ ಎಲ್ಲ 18ನೇ ಕಕ್ಷೆಯಲ್ಲಿದ್ದಾರೆ. ಇಬ್ಬರು ಮಾತ್ರ ಮೇಲೆ ಇವರು 11ನೇ ಕಕ್ಷೆಯಲ್ಲಿ ಪ್ರವಾಹವಾಗಿದ್ದಾರೆ. ಮೂವತ್ತನೇ ಕಕ್ಷೆಯಲ್ಲಿ ಅಹಂಕಾರಿಕ ಪ್ರಾಣ ಇದ್ದಾರೆ, ಬಿಟ್ಟು ಮತ್ತೆ ಪ್ರಾಣ ಇದೆ. ಈ ಇಬ್ಬರಲ್ಲಿ ಪ್ರಬಲವಾಯು ಅವನು ಭೂತಾಭಿಮಾನಿ, ಪಂಚಭೂತಗಳಲ್ಲಿ ಪೃಥ್ವಿಯ ತೇಜೋ ವಾಯು, ವಾಯುವಿಗೆ ಅವನೋ ಅಭಿಮಾನಿ, ಒಬ್ಬನೇ ಅಲ್ಲ ಅವನು. ಅವನು ಮುಖ್ಯ, ಅವನಕ್ಕಿಂತ ಕೆಳಗಿನವರು ಇದ್ದಾರೆ. ಯಾಕೆಂದರೆ ಐದನೆಯ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳಿದ್ದಾರೆ ಆಚಾರ್ಯರು, ಆಕಾಶದಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಕೆಲವು ಋಷಿಗಳು ಹೇಳ್ತಾರೆ, ವಾಯುವಿನಲ್ಲಿ ಉಪಾಸನೆ ಮಾಡಬೇಕು ಅಂತ ಕೆಲವು ಋಷಿಗಳು ಹೇಳ್ತಾರೆ, ಅದರಲ್ಲಿ ವಾಯುವಿನಲ್ಲಿ ಉಪಾಸನೆ ಮಾಡೋದು ಒಳ್ಳೆಯದು ಅಂತ ಕೆಲವರ ವಾದ, ಆಕಾಶದಲ್ಲಿ ಭಗವಂತ ಉಪಾಸನೆ ಮಾಡೋದು ಒಳ್ಳೆಯದು ಅಂತ ಕೆಲವರ ವಾದ, ಅದಕ್ಕೋಸ್ಕರ ಹೇಳ್ತಾರೆ ಒಂದು ದೃಷ್ಟಿಯಿಂದ ಇಬ್ಬರು ಒಬ್ಬ ಸಮಾನ, ಪ್ರತೀಕ ಎರಡು ಸಮಾನ ಯೋಗ್ಯತೆಯಲ್ಲಿ, ಆದರೂ ನಾನು ಪ್ರತೀಕ ಸಮಾನವೇ ಆದರೂ ಕೂಡ ವಾಯುವಿನ ವಾಯು ಪ್ರತೀಕದಲ್ಲಿ ಉಪಾಸನೆ ಮಾಡಿದ್ರೆ ವಾಯು ಮತ್ತು ಆಕಾಶದ ದೇವತೆಗಳು ಸಮಾನರ ಯೋಗ್ಯತೆ ಇಲ್ಲ, ಆದರೆ ಪಿತಾಪುತ್ರ ಸಂಬಂಧ ಉಂಟಲ್ಲ ಯೋಗ್ಯತೆಯಲ್ಲಿ ಸಮಾನನಾದ್ರೂ ಅಪ್ಪನಾಗಿ ಸೀನಿಯರ್ ಇರ್ತಲ್ವ, ಅದರಿಂದ ಆಕಾಶದ ಉಪಾಸನೆ ಮಾಡೋದು ಒಳ್ಳೆಯದು. ಆಕಾಶ ಅಥವಾ ವಾಯು ಆಕಾಶದ ದೇವತೆಯಿಂದ ವಾಯು ದೇವತೆ ಕೊಟ್ಟಿದ್ದಾರೆ, ಆಕಾಶ ದೇವತೆಯಾಗಿ ಗಣಪತಿ ಅದರಂತೆ ಕಕ್ಷೆಯಲ್ಲಿದ್ದಾರೆ. ಆದರೆ ಭೂತವಾಯು ಪ್ರವಾಹ ಅದರಂತೆ ಕಕ್ಷೆಯಲ್ಲಿ ನೋಡಲ್ಲ, ಗಣಪತಿಯಿಂದ ಬಹಳ ಬೇರೆ ಇದ್ದಾರೆ. ಆಚಾರ್ಯ ಇತರೆ ಭಾಷೆಯಲ್ಲಿ ಹೇಳ್ತಾರೆ ಇಬ್ಬರು ಒಂದೇ ಯೋಗ್ಯತೆ, ಒಂದು ಸಮಾನ ಕಕ್ಷೆಯವರು. ಇದು ಕೇವಲ ಆಚಾರ್ಯರ ಸಮಸ್ತ ಗ್ರಂಥಗಳನ್ನು ನೋಡದೇ ಇದ್ದರೆ ಒಂದು ವಿಷಯ ಅರ್ಥ ಆಗುವುದಿಲ್ಲ. ಅಲ್ಲಿ ಹೀಗೆ ಇಲ್ಲಿ ಹೀಗೆ ವಿರೋಧ ಬರ್ತದೆ. ಆಚಾರ್ಯರು ಇತರೆ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ ಯೋಗ್ಯತೆಯಲ್ಲಿ ಸಮಾನ ಯಾರು, ವಾಯುವಿನ ವಾಯುತತ್ವದ ಅಭಿಮಾನಿ ದೇವತೆಯು, ಆಕಾಶ ತತ್ವದ ಅಭಿಮಾನಿ ದೇವತೆಯು ಯೋಗ್ಯತೆಯಲ್ಲಿ ಸಮಾನ, ಆದರೂ ಪಿತಾಪುತ್ರ ಸಂಬಂಧದ ದೃಷ್ಟಿಯಿಂದ ಆಕಾಶ ದೊಡ್ಡದು ಅಪ್ಪ ಆಗ್ತಾರೆ. ಹಾಗಾದರೆ ಹದಿನೆಂಟನೇ ಕಕ್ಷೆಯಲ್ಲಿ ಇರುವುದು ಬೇಕಂತ ಆಕಾಶಾಭಿಮಾನಿ, ಹದಿನೆಂಟನೇ ಕಕ್ಷೆಯಲ್ಲಿ ಪ್ರವಾಹ ಆಕಾಶ ವಾಯು ವಾಯು ಅಭಿಮಾನಿಯಾಗಿ ಹದಿನೆಂಟನೇ ಕಕ್ಷೆಯಲ್ಲಿ ಇರುವನು ಬೇಕು, ಮೃತವಾಯುವಿಗೆ ಅಭಿಮಾನಿ ಪ್ರವಾಹನೂ ಹೌದು, ಆದರೆ ಕೆಳಗಿನ ಒಬ್ಬ ಇರಬೇಕು. ಹೇಗೆ ಭೂಮಿಗೆ ಹದಿನೆಂಟನೇ ಕಕ್ಷೆಯಲ್ಲಿ ಇರತಕ್ಕವಳು ಭೂಮಿ ಅಂತ ನೋಡಿ ಒಬ್ಬ ದೇವತೆ ಇದ್ದರೂ ಕೂಡ ಇಪ್ಪತ್ನಾಲ್ಕನೇ ಕಕ್ಷೆಯಲ್ಲಿ ಶನಿಯು ದೇವತೆ ಇಲ್ಲ, ಹಾಗೆ ಒಬ್ಬ ಜೂನಿಯರ್ ಮೋಸ್ಟ್ ಒಬ್ಬ ಇದ್ದಾರೆ ಭೂತಾಭಿಮಾನಿ, ಯಾರು ಯಾರು ಅಂತ ನಮಗೆ ಗೀತೆ ಬಂದಿರುವಂತಾರೆ. ಗೀತೆಯಲ್ಲಿ ಪರುತ್ತಗಳಲ್ಲಿ ಶ್ರೇಷ್ಠ ಯಾವುದು ಮರೀಚಿರು ಮೃತಾಪಸ್ವಿ, ಯಾಕೆ ಮರೀಚಿ ಅವನು ಭೂತಾಭಿಮಾನಿ, ಭೂತಾಭಿಮಾನಿ ಆಗಿರತಕ್ಕಂತಹ ಮರೀಚಿ ಅನ್ನತಕ್ಕಂತಹ ವಾಯು ಒಬ್ಬ ಇದ್ದಾನೆ, ಅವನು ಗಣಪತಿಯ ಮಗ ಆಕಾಶದ ಮಗ, ಆದರೆ ಯೋಗ್ಯತೆಯಲ್ಲಿ ಹದಿನೆಂಟನೇ ಕಕ್ಷೆಯಲ್ಲಿ ಇರೋ ಇಬ್ಬರು ಕೂಡ, ಇದು ಒಂದು ಸಂಗತಿ. ಆದರೆ ಅವನಕ್ಕಿಂತ ಮೇಲೆ ಪ್ರವಾಹ ವಾಯು ನಮ್ಮ ಒಳಗಿರ್ತಕ್ಕಂತಹ ದೇಹದ ಒಳಗಿರ್ತಕ್ಕಂಥ ವಾಯು, ಪಿಂಡಾಟದಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಸಮಸ್ತ ವಾಯು, ಆ ವಾತಾವರಣ ಏನಿದೆ ಆ ವಾತಾವರಣಕ್ಕೆ ಒಂದೊಂದಕ್ಕೆ ಆವಹ ವಿವಾಹ ಪ್ರವಾಹ ಸಂವಹ ಬರಾವಹ ಉದ್ವಹ ಇವರೆಲ್ಲ ಇದ್ದಾರೆ. ಇದು ಎಲ್ಲಕ್ಕೂ ಎಲ್ಲಾ ವಾಹಗಳಿಗೂ ಒಟ್ಟಿಗೆ ನಿಯಮನ ಮಾಡುತ್ತಿದ್ದವ ಪ್ರವಾಹ ಇದ್ದಾರೆ ಅವ್ರು ಎಲ್ಲರಿಗೂ, ಅದೇ ಸೂಪರ್ ವೈಸರ್ ಜನರಲ್ ಮ್ಯಾನೇಜರ್ ಇದ್ದ ಹಾಗೆ ಎಲ್ಲಾ ವಾಯುಗಳಿಗೂ ನಿಯಂತ್ರಣ, ಭೂತ ವಾಯುಗಳ ಎಲ್ಲ ಸ್ಥಳಗಳನ್ನು ನಿಯಂತ್ರಿಸತಕ್ಕಂಥ ಪ್ರವಾಹ ಅವರಿಗೆ ಹೊರಗಿನಿಂದ ಹೆಚ್ಚು ಪೋರ್ಟ್ಫೋಲಿಯೋ ಭೂತಾಕಾಶದಲ್ಲಿ ಇವನಿಗೆ ಹೊರಗಿದೆ ಅಹಂಕಾರ ಪ್ರಾಣಿಯವರು ಅಹಂಕಾರ ಪ್ರಾಣಿಗೆ ಹೊರಗಿನಿಂದ ಅಂದರೆ ವಾಯು ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಮರುತಿಗೆ ವಾಯು ತಿಳಿಸು, ಪಿಂಡಾಂಡದಲ್ಲಿರ್ತಕ್ಕಂಥ ಮರುತಿಗೆ ಪ್ರಾಣ ತಿಳಿಸು, ಅದರಿಂದ ಈಗ ಪ್ರವಾಹ ವಾಯು ಅವನ ಅಹಂಕಾರಿಕ ಪ್ರಾಣ, ಪಿಂಡಾಂಡದಲ್ಲಿ ಅಹಂಕಾರಿಕ ಪ್ರಾಣದ ನಿಯಂತ್ರಣ ಹೆಚ್ಚು, ಬ್ರಹ್ಮಾಂಡದಲ್ಲಿ ಪ್ರವಾಹ. ಇವರಿಬ್ಬರು ನಲವತ್ತೊಂಬತ್ತು ವಾಯುಗಳಲ್ಲಿ ಇಬ್ಬರು ಮುಖ್ಯರವರು, ಒಬ್ಬ ಹನ್ನೊಂದರಲ್ಲಿದ್ದಾರೆ ಒಬ್ಬ ಒಂಬತ್ತನೇ ಕಕ್ಷೆಯಲ್ಲಿದ್ದಾರೆ. ಅದು ಈ ಹನ್ನೊಂದನೇ ಕಕ್ಷೆಯಲ್ಲಿ ಇರತಕ್ಕಂಥ ವಾಯುವೇ ಬಲ ದೇವತೆ, ಯಾಕೆಂದ್ರೆ ವಾತಾವರಣದಲ್ಲಿದ್ದಾರೆ. ಇಲ್ಲಿ ಪ್ರಪಂಚದಿದ್ದು ಗ್ರಹಗೋಲಗಳು ಭೂಮಿಯಲ್ಲೇ ನಿಂತಿದೆ ವಾತಾವರಣದಲ್ಲಿ, ಅಂದ್ರೆ ಗಾಳಿ ಮಳೆ ಹಿಡ್ಕೊಂಡಿದೆ ಅಡಿಯಲ್ಲಿ, ಏನನ್ನು ಕಂಬ ಇಟ್ಟು ನಿಲ್ಲಿಸಿದ್ದಲ್ಲ, ಕಾಂಕ್ರೀಟ್ ಹಾಕಿ ಕಂಬ ಕಟ್ಟಿದ್ದಾರೆ ಭೂಮಿಗೆ ಅಡಿಯಲ್ಲಿ. ಗ್ರಹಗಳು ನಕ್ಷತ್ರಗಳು ಚಂದ್ರ ಸೂರ್ಯ ಎಲ್ಲ ಎಲ್ಲಿ ನಿಂತಿದೆ, ಇಡೀ ಬ್ರಹ್ಮಾಂಡ ಪ್ರವಾಹ ಇಟ್ಟುಕೊಂಡಿದೆ. ಪ್ರವಾಹದ ಬಲ ವಾಯುದೇವತೆಯಿಂದ ಪ್ರಾಣದೇವರ ಬಲ ಮುಖ್ಯವಾಗಿದೆ, ಅಧೀನವಾಗಿ ಇಡೀ ವಾತಾವರಣವನ್ನು ಧಾರಣ ಶಕ್ತಿ ಯಾರು, ಯಾರ ಬಲ ಪ್ರವಾಹದ ಬಲದಿಂದ ಸಮಸ್ತವು ಧಾರಣೆಯಾಗಿದೆ. ಆದ್ದರಿಂದ ಅವನು ಬಲದೇವತೆಯೇ, ಪ್ರವಾಹ ಹನ್ನೊಂದನೇ ಕಕ್ಷೆಯಲ್ಲಿದ್ದಾನೆ. ಆದ್ದರಿಂದ ನಮ್ಮ ಬುದ್ಧಿಬಲ ನಮ್ಮ ಮನೋಬಲ ನಮ್ಮ ಆತ್ಮಬಲಕ್ಕೂ ಕೂಡ ಜೂನಿಯರ್ ಮೋಸ್ಟ್ ಆಫೀಸರ್ ಅವರು ಮತ್ತೆ ಪ್ರಾಣದೇವರಿದ್ದಾರೆ, ಅಲ್ಲಿಗೆ ನಾವು ಮತ್ತೆ ಹೋಗಬೇಕು, ಮೊದಲು ಮೊದಲೇ ಪ್ರಾಣದೇವರು ಅಂತ ಬಲ ಅನ್ನೋದು ವಿಜ್ಞಾನಕ್ಕೆ ಎಲ್ಲ ದೃಷ್ಟಿಯಲ್ಲಿ, ಯಾಕಂದ್ರೆ ದೇಹ ಬಲದ ಇದ್ದವರೇ ವಿಜ್ಞಾನಿಗಳನ್ನು ಕೊನೆ ಬಾರ ಮಾಡಬಹುದು ಅಲ್ವಾ, ಸರ್ವೈವಲ್ ಆಫ್ ದ ಫಿಟ್ನೆಸ್. ಅಷ್ಟು ಶಾಂತ ಬಲಿಷ್ಠರವ್ರು ಗೆಲ್ಲೋದು, ಬುದ್ಧಿ ಬಲವನ್ನು ಗೆಲ್ಲುವವರಿಲ್ಲ, ರಟ್ಟೆ ಬಲವೇ ಗೆಲ್ಲುವುದು ಸಮಾಜದಲ್ಲಿ. ಬುದ್ಧಿ ಬಲವು ರಟ್ಟೆ ಬಲವು ಎರಡಕ್ಕೂ ನಿಯಾಮಕ ಒಬ್ಬನೇ ಪ್ರವಾಹ. ಅದರಿಂದ ಬಲದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರು. ಬಲದೇವತೆಯಾದ ಪ್ರವಾಹದಲ್ಲಿ ಬಲನಾಮಕನಾಗಿರತಕ್ಕಂತಹ ಬಲಪ್ರದನಾದ ಬುದ್ಧಿ ಬಲ, ಆತ್ಮಬಲ. ಆತ್ಮಬಲ ಅಂದ್ರೆ ಜೀವ ಯೋಗ್ಯತೆ, ಅದೇ ಆತ್ಮಬಲ, ಅದೇ ಛಲ, ಅದೇ ಹಠ. ಯೋಗ್ಯತಾಯಾ ಹಠಾಖ್ಯ, ಹಠ ಬೇಕು, ಭಯಂಕರ ಹಠ ಇರ್ಬೇಕು. ಮಕ್ಕಳಿಗಿರುತ್ತೆ ದೊಡ್ಡದಾದ್ಮೇಲೆ ಹೋಗುತ್ತೆ, ದೊಡ್ಡದಾದ್ಮೇಲೆ ಇರ್ಬೇಕು. ಯಾವುದರಲ್ಲಿ ಭಗವಂತನ ಅರಿಯುವುದರಲ್ಲಿ, ಮಾಡಬಾರದನ್ನು ಮಾಡುವುದರಲ್ಲಿ, ಇನ್ನೊಬ್ಬರು ಟೀಕೆ ಮಾಡುವುದರಲ್ಲ, ಭಗವಂತನ ಅರಿಯುವುದರಲ್ಲಿ ಹಠ. ಯೋಗ್ಯತಾಯ ಹಠ ಅಂತಂದ್ರೆ ಒಂದು ಕೆಟ್ಟ ಕ್ವಾಲಿಟಿ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ ಸಂಸ್ಕೃತದಲ್ಲಿ, ಅಲ್ಲಿ ಆಚಾರ ತನಕ ಹಠ ಅಂತಂದ್ರೆ ಅದು ಬ್ಯಾಡ್ ಕ್ವಾಲಿಫಿಕೇಶನ್, ಇಟ್ಸ್ ಬ್ಯಾಡ್ ಕ್ವಾಲಿಟಿ, ಒಳ್ಳೆ ಗುಣ ಅಲ್ಲ. ಹಠ ಮಾರಿ ಅಂದ್ರೆ ಕೆಟ್ಟ ಗುಣ ಅಂತ. ಹಠ ಅಂದ್ರೆ ಅದನ್ನು ಸಮಸ್ಯೆ ತಿನ್ನಬೇಕು ಅನ್ನುವ ಒಳ್ಳೆ ಗುಣ ಅಂತ. ಅದೇನದು ಜೀವಯೋಗ್ಯತೆ ಅಂತ, ಜೀವಯೋಗ್ಯತೆಗೆ ಹಠ ಅಂತ ಹೆಸರು, ಅದೇ ನಿಜವಾದ ಬಲ. ಅದರಿಂದ ವಿಜ್ಞಾನಕ್ಕಿಂತ ದೊಡ್ಡ ಬಲ ಅಪ್ಪ ಯಾರಲ್ಲಿ ಬಲ ಇದು ಅದು ವಿಜ್ಞಾನ ಚಂದ್ರೋದಯವೇ ಅಂತ. ಜೀವ ಯೋಗ್ಯತೆ ಇದ್ರೆ ಚಂದ್ರ ಅಲ್ಲಿ ಜ್ಞಾನದ ವಿಕಾಸ ಯಾಕೆ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡದು ಇದು ಬಲ. ಅದನ್ನು ನಿಯಾಮಕನಾಗಿರ್ತಕ್ಕಂತಹ ಪ್ರಾಣದೇವರು, ಪ್ರಾಣದೇವರ ಅಧೀನವಾಗಿರ್ತಕ್ಕ ಪ್ರವಾಹ ಭೂತವಾಯು, ಅದರಲ್ಲಿ ಈಗ 11ನೇ ಮೆಟ್ಟಿಲಿಗೆ ಬಂದಿವೆ. ಇನ್ನು ಮೇಲೆ ಒಂದು 6-7 ಮೆಟ್ಟಿಲು ಇರೋದು ಅಷ್ಟೇ ಪ್ರಾಣದೇವರ ತನಕ. ಆ ಬಲ ಯಾಕೆ ವಿಶಿಷ್ಟ ಅಂತ ಅನ್ನೋದಕ್ಕೆ ಮುಂದೆ ಕಾರಣಗಳನ್ನು ಕೊಡ್ತಾರೆ. ಒಂದು ವ್ಯಾಖ್ಯಾನ ಕೇಳಿದೆ, ಅಂದ್ರೆ ಬಲದಿಂದ ಏನಾಗುತ್ತೆ ನೋಡಿ. ಸಯದಾ ಬಲಿ ಭವತಿ ಅಥ ಉತ್ಥಾನ ಭವತಿ ಉತ್ತಿಷ್ಠನ್ ಪರಿಚರಿತ ಭವತಿ ಪರಿಚರನ್ ಉಪಸತ್ತ ಭವತಿ ಉಪಸೀದನ್ ದ್ರಷ್ಟ ಶ್ರೋತ ಮಂತ ಬೋಧ ಕರ್ತ ವಿಜ್ಞಾತ. ಯಾಕೆ ಬಲಶ್ರೇಷ್ಠ ಅನ್ನೋದಕ್ಕೆ ಅಂತರ್ಮುಖ ಅಂದ್ರೆ ಹೇಳ್ತಾರೆ. ಸಯದಾ ಬಲಿ ಭವತಿ, ಆತ್ಮಬಲ ಬಲಿಷ್ಠವಾಗಿರುತ್ತೆ ನಮ್ಮ ಮನಸ್ಸು ಮತ್ತು ಅವನ ಆತ್ಮ ಜೀವಯೋಗ್ಯತೆ ಬಲಿಷ್ಠವಾಗಿದ್ದರೆ ಏನ್ ಮಾಡ್ತಾನೆ ಅದು ಉತ್ಥಾನ ಭವತಿ. ಅವನು ಎದ್ದು ನಿಲ್ತಾನೆ, ಎದ್ದು ನಿಲ್ಲುವುದು ನಾವು ಎದ್ದು ಎದ್ದು ನಿಲ್ತೇವೆ, ಬೆಳಗಾದ ತಕ್ಷಣ ಎದ್ದು ನಿಲ್ತೇವೆ, ಅದೆಲ್ಲ ಉತ್ಥಾನ ಅಂದ್ರೆ ಉತ್ತಿಷ್ಠತ ಜಾಗೃತ ಪ್ರಾಪ್ತಿವರ ನಿಬೋಧತ ಅಂತ ಹೇಳ್ತಾರಲ್ಲ, ಎದ್ದು ನಿಲ್ಲಿ ಅಂತ. ಅಂದ್ರೆ ನಾವು ಇವತ್ತು ಅಧ್ಯಾತ್ಮದ ಬಗೆಗೆ ನಿದ್ರೆ ಮಾಡಿದ್ದೇವಲ್ಲ, ಅದರಿಂದ ಎಚ್ಚರ ಆಗುತ್ತೆ. ಅಂದ್ರೆ ಅಧ್ಯಾತ್ಮದ ಎಚ್ಚರ ಉಂಟಾಗುತ್ತೆ. ಒಳಗಿಂದ ನಿಜವಾದ ಫಲ ಇದ್ದರೆ, ಆತ್ಮಫಲ ಇದ್ದವನಿಗೆ ಅವನು ಉತ್ಥಾನ ಭವತಿ ಅಂದ್ರೆ ಅಧ್ಯಾತ್ಮದ ಹಸಿವು. ಅದು ಬೆಳೆದಾಗ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನಿಸುತ್ತೆ. ಹಸಿವು ಯಾವ್ದು ಅಧ್ಯಾತ್ಮದ ಬ್ರೇಕ್ಫಾಸ್ಟ್ ತಿನ್ಬೇಕು. ಹಸಿವಿನಿಂದ ಎಚ್ಚರ ಆಗುತ್ತೆ, ಎದ್ದು ನಿಲ್ತಾನೆ ಹಸಿವಾಗತ್ತೆ. ಆ ಹಸಿವು ನಿಮಗೆ ಸೂರ್ಯ ಯಾರು ಉತ್ಥಾನ ಭವತಿ ಎದ್ದು ನಿಂತ. ಯಾಕೆ ಅಧ್ಯಾತ್ಮದ ಹಸಿವು, ಅಧ್ಯಾತ್ಮದ ದೃಶ್ಯ. ನನಗೆ ಬೇಕು ಕಾಫಿ ತಿಂಡಿ, ಅಧ್ಯಾತ್ಮದ ಕಾಫಿ, ಅಧ್ಯಾತ್ಮದ ತಿಂಡಿ ಯಾರು ಕೊಡ್ತಾರೆ ಎಂತ ನೋಡಿದ್ರೆ ಯಾರು ಕೊಡೋದಿಲ್ಲ. ಯಾವ ಹೋಟ್ಲಿಗೆ ಹೋದ್ರೆ ಅಧ್ಯಾತ್ಮದ ಕಾಫಿ ಕೊಟ್ಟರೆ ಕೊಡಲಿಲ್ಲ, ಅಧ್ಯಾತ್ಮ ತಿಂಡಿ ಕೊಡ್ಲಿ ಅಂತ ಕೊಡಲಿಲ್ಲ. ನಮಗೆ ಇಡ್ಲಿ ಕೊಡ್ತೇವೆ, ದೋಸೆ ಕೊಡ್ತೇವೆ, ಅಧ್ಯಾತ್ಮದ ತಿಂಡಿ ನಮ್ಗೆ ಗೊತ್ತಿಲ್ಲರಿ, ಯಾರು ಎಲ್ಲಿ ಕೊಡ್ಲಿಲ್ಲ. ಅದಕ್ಕೆ ಉತ್ಥಿತ ಉತ್ತಿಷ್ಠ ಪರಿಚರಿತ ಭಗವತಿ ಎದ್ದು ಜ್ಞಾನಾಂತಿ ಎಲ್ಲಿ ಕಟ್ಟದಲ್ಲಿ ಹೋಗಿ ಸೇವೆ ಮಾಡಿ ಸ್ವಾಮಿ ನಮ್ಗೆ ಅಧ್ಯಾತ್ಮದ ತಿಂಡಿ ಕೊಡು. ಪರಿಚರಿತ ಭಗವತಿ ಮೊದಲನೇ ಹೆಜ್ಜೆ ಬಲಿಷ್ಠನು ಮಾಡಿದ್ರು ಬಹಳ ಮಹತ್ವದ. ಬಲಿಷ್ಠರಾದವರು ಮೊದಲು ಎಂದು ಇನ್ನೊಬ್ಬರು ಸೇವೆ ಮಾಡಿದ್ವಿ, ಇನ್ನೊಬ್ಬರು ತುಳಿಯೋದಲ್ಲ, ಇನ್ನೊಬ್ಬರ ಅಂತ ಬಿಸಾಡೋದಲ್ಲ, ಇನ್ನೊಬ್ಬರ ಸೇವೆ ಮಾಡ್ಲಿಕ್ಕೆ ಕಲೀನಿ ಅದು ಬಣ. ಪರಿಚರಣೆ ಮಾಡಿದ ಸೇವೆ ಮಾಡಿದ ಸ್ವಾಮಿ ನನಗೆ ಅಧ್ಯಾತ್ಮದ ಹಸಿವು ಹಿಂದಿಸ್ರಿ ಹಿಂದಿಸ್ರಿ. ಯಾರ್ಯಾರೋ ಪರಿಚರಣೆ ಮಾಡಿದ ಏನು ಸಿಕ್ಕಿಲ್ಲ, ಆದ್ರೂ ಹೋಗ್ತಾ ಹೋಗ್ತಾ ಹೋಗ್ತಾ ಕೆಲವರು ಗೊತ್ತಾಯ್ತು ಯಾರು ಜ್ಞಾನಿಗೆ ಪರಿಚರಣೆ ಮಾಡ್ತಾ ಮಾಡ್ತಾ ಜ್ಞಾನಿ ಪರಿಚಯ ಉಪಸಪ್ತ ಭಗವತಿ ಅವ್ರಿಗೆ ಅವ್ರ ಹತ್ರ ಹೋಗಿ ಕಟ್ಟಿ ಕಾರ್ಯ ಕೂತ್ಬಿಟ್ಟೆ. ಕೆಲವರ ಪರಿಚರಣೆ ಮಾಡಿ ಮಾಡಿ ಮಾಡಿ ಹುಡುಕಿ ಹುಡುಕಿ ಒಬ್ರು ಸಿಕ್ಕಿದ್ರು ಜ್ಞಾನಿಗಳು ಪರಿಚರಣೆ ಉಪಸಪ್ತ ಆಗ್ಬೋದು. ಅವ್ರು ಹೋಗಿ ಕಟ್ಟಿ ಕೊಟ್ಬಿಟ್ಟೆ ಅವ್ರಿಗೆ ಉಪಸಲ ಅವ್ರ ಹತ್ರ ಸೇವೆ ಮಾಡ್ತಾ ಕೂತ್ಬಿಟ್ಟೆ ಉಪಸೀದ. ಹೀಗೆ ಆತ್ಮಬಲ ಇದ್ದವರು ಜ್ಞಾನಿಗಳು ಹುಡ್ಕೊಂಡು ಹೋಗ್ತಾರೆ, ಜ್ಞಾನಿಗಳ ಸೇವೆ ಮಾಡ್ತಾರೆ, ಜ್ಞಾನಿಗಳು ಗಟ್ಟಿ ಬಿದ್ದುಬಿಡ್ತಾರೆ. ಬಿಡೋಲ್ಲ ಜ್ಞಾನಿಗಳು ಒಂದು ಬರೋಲ್ಲ, ನಿಮ್ ಗಾಳಿ ಇಟ್ಕೊಂಡಿದ್ರೆ ನಾವು ಉದ್ದೇಶ ಮಾಡ ಹೋಗೋಲ್ಲ ಅಂತ ಕೂತ್ಬಿಟ್ಟಾರೆ. ಭೂತದ್ದರಿಂದ ಏನಾಗುತ್ತೆ ದ್ರಷ್ಟ ಶ್ರೋತ ಮಂತ ಬುದ್ಧ ಕರ್ತ ವಿಜ್ಞಾತ ಅಂತ ಆ ರೀತಿ ಶ್ರವಣ ಜ್ಞಾನಿಗಳಲ್ಲಿ ಶ್ರವಣಾಯಿತು, ಶ್ರವಣದ ಮಂತ್ರಾವೃತ್ತಿ ಮನನಾಯಿತು, ಆಮೇಲೆ ಶ್ರೋತಾಮಂತ ಬೋಧ ಮನನ ಮಾಡಿದ್ದು ತಿಳಿಯಿತು. ತಿಳಿದು ಅದರಿಂದ ಮತ್ತೆ ಕರ್ತ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದ ವಿಜ್ಞಾತ, ಅದರಿಂದ ವಿಜ್ಞಾನ ಬಂತು, ಚಂದ್ರೋದಯ ಆಯಿತು, ಸಾಕ್ಷಾತ್. ಹೀಗೆ ಇದೆಲ್ಲ ವಿಜ್ಞಾನ ವಿಜ್ಞಾನ ಕಾರಣದ ಬರೆಯಲಿಕ್ಕೆ ಕಾರಣ ಕಾಪನ ಬಲ ಇದ್ದವನು ಅರಸಿಕೊಂಡು ಹೋಗ್ತಾನೆ. ಅಧ್ಯಾತ್ಮದ ಹಸಿವು ಹೀಗಬೇಕಾಗಿದ್ದರೆ ಎಲ್ಲೆಲ್ಲೋ ಹುಡುಕಬೇಕಾಗತ್ತೆ. ಆ ಹಸಿವು ತೀರಿಸುವವರು, ಅನ್ನದಾನ ಮಾಡುವವರು, ಅಧ್ಯಾತ್ಮದ ಅನ್ನದಾನ ಮಾಡುವವರು ಎಲ್ಲಿ ಬೇಕೆಂದರೆ ಅಲ್ಲಿ ಯಾವಾಗ ಬೇಕೆಂದ್ರೆ ಆವಾಗ ಸಿಗೋಲ್ಲ, ಹೊಕ್ಕಿಕೊಂಡು ಹೋಗ್ತಾನೆ. ಎಲ್ಲಿ ಸಿಕ್ಕಿತೋ ಅಲ್ಲಿ ಕಾಲು ಹಿಡ್ಕೊಂಡು ಗಟ್ಟಿ ಕೊಂಡು ಬರ್ತಾನೆ. ಎಂಬಯ್ಯನ್ನು ಹೋಗಲ್ಲ ನಾನು ನೀವು ಹೇಳಬೇಕು ಅಂತ ಅಲ್ಲಿಂದ ಅವರಿಂದ ಕೇಳಿ ತಿಳಿದು ಮನನ ಮಾಡಿ ವಿಜ್ಞಾನ ಬೆಳೆಸಿಕೊಂಡು ಅದರಿಂದ ಸಾಕ್ಷಾತ್ಕಾರ ಪಡೆದು ಉದ್ಧಾರ ಆಗ್ತಾನೆ. ಎಲ್ಲಕ್ಕೂ ಬಲ ಬೇಕು, ಬರುತ್ತೆ ಆತ್ಮಬಲ. ಇದರಿದ್ದವರಿಗೆ ಯಾರಿ ಕಾರ್ಯರೀತಿ ಏನಾಗ್ಬೇಕ್ರಿ, ಸಾಕು ಹೀಗೆ ಇಷ್ಟೆಲ್ಲ ಮಂತ್ರ ಬರ್ತಾನೆ ಹೋಗ್ಬೇಕು ಅನ್ನೋದೇ ಇಷ್ಟೇ ಸಾಕ್ರಿ. ಈ ಜನ್ಮದಲ್ಲಿ ಧಾರಾಳ ಅದೇ ಕೇಳೋದಿಗೆ ನಮ್ಮ ಅಜ್ಞಾನ ಇಷ್ಟೇ ಬಂದು ಈ ಜನ್ಮದಲ್ಲಿ ಇಷ್ಟೇ ಸಾಕು ಧಾರಾಳ ಇಲ್ಲಿ ಆಗ್ಬೇಕು ಅಂತ ಹೇಳ್ಬೋದು. ತಮ್ಮ ಅಜ್ಞಾನದ ಬಗ್ಗೆ ನಮಗೆ ಒಂಥರ ಮೋರ್ ಕಾನ್ಫಿಡೆನ್ಸ್ ತೃಪ್ತಿ ಕಂಟೆಂಟ್ಮೆಂಟ್ ಇರೋರು ಇರ್ತಾರೆ. ಯಾವಾಗಲೂ ನಮ್ಮ ಅಜ್ಞಾನದ ಬಗ್ಗೆ ನಮಗೆ ಇರಬೇಕಾದ ತೃಪ್ತಿ ಅನ್ನ. ಆದ್ರೆ ಮನುಷ್ಯನಿಗೆ ನನ್ನ ಅಜ್ಞಾನದ ಬಗ್ಗೆ ತೃಪ್ತಿ ಬಂದ್ಬಿಟ್ಟು ಅವ್ರು ಬೆಳೆಯೋದೇ ಇಲ್ಲ. ನೆವರ್ ಗ್ರೋ, ಇಟ್ ಈಸ್ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ಹ್ಯೂಮನ್ ಕೈಂಡ್. ಎಲ್ಲೂ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಆ ಬಲ ಬೇಕು. ಆ ಬಲ ಆ ಛಲ ಆ ಹಠ ಬಂತು ಅಂದ್ರೆ ಯಾರ ಕಾಲು ಕಟ್ಟಿದ್ದು, ಯಾರು ಬೇಕಾದ್ರೆ ಕಾಲಿಗೆ ಬೀಳ್ತೇನೆ ನಾನು, ನನಗೆ ಜ್ಞಾನ ಕೊಟ್ಟು. ಯಾರು ಬಲಿಷ್ಠನೋ ಅವ್ರ ಬದುಕಿ ನಡೀತಾನೆ, ಯಾರು ದುರ್ಬಲನೋ ಅವ್ರ ತಲೆ ಎತ್ತಿ ನಡೀತಾನೆ. ಯಾಕಂದ್ರೆ ಅವನ ಬದುಕು ಬರೋದ್ರೆ ಎತ್ತಿ ಬಗ್ಗಿದ್ರೆ ಎತ್ತಿ ಯಾರೋ ಎತ್ತಿ ಎತ್ತಿ ದುರ್ಬಲಗಳಿಗೆ ಎತ್ತಿಸಬೇಕಾಗತ್ತೆ. ಆದ್ರೆ ಯಾರು ಬಲಿಷ್ಠನೋ ಅವನು ಇನ್ನೊಬ್ಬರ ಮುಂದೆ ಬಗ್ಗುತ್ತಾನೆ, ಯಾರು ದುರ್ಬಲನೋ ಅವ್ನು ಸೆಟ್ಟೆ ಬಗ್ಗಿದ್ರೆ ಮತ್ತೆ ನೆಟ್ಟದಾಗುತ್ತೆ ಅನ್ನೋ ಧೈರ್ಯ ಇಲ್ಲ. ಜ್ಞಾನಿ ಬಗ್ತಾನೆ, ಇನ್ನೊಬ್ಬರು ಸೇವೆ ಮಾಡ್ತಾನೆ, ಇನ್ನೊಬ್ಬರು ಪರಿಚಯ ಮಾಡ್ತಾನೆ, ಮಾಡಿ ಜ್ಞಾನ ಪಡೆದು ಎತ್ತರಕ್ಕೆ ಇರ್ತಾನೆ. ಬಹಳ ಅಪೂರ್ವದ ಸಂಗತಿ. ಯಾರು ಮುಗುತ್ತಾನೋ ಅವನು ಮಾತ್ರ ನೆಟ್ಟಿಗೆ ನಿಲ್ಲಲ್ಲ, ಯಾರು ಬಗ್ಗಲಾರೋ ಅವ್ರು ನೆಟ್ಟಿಗೆ ನಿಲ್ತಾನೆ. ಇನ್ನೊಬ್ಬರ ಮುಂದೆ ಬಗ್ಗದ ನೆಟ್ಟಿಗೆ ನಿಲ್ಲ ಯೋಗ್ಯತೆ ಇಲ್ಲ ಅವರು. ಬಹಳ ಅದ್ಭುತವಾದ ಮಾತುಗಳಿರಲ್ಲ. ಉಪನಿಷತ್ ಅರ್ಥಾದಷ್ಟ ಆನಂದ, ವಿಚಿತ್ರವಾದ ಆನಂದ. ಅದು ಯಾವ ಕಾವ್ಯದಲ್ಲಿಯೋ, ಯಾವ ಸಾಹಿತ್ಯದಲ್ಲಿ, ಯಾವ ಅನುಭೂತಿಯಲ್ಲೂ ಸಿಗೋಣ. ಅಪೂರ್ವವಾದಂತಹ ಒಂದು ಆನಂದದ ಪ್ರಪಂಚ. ಹಾಗಾಗಿ ಅಂತಹ ವಿಜ್ಞಾನದಲ್ಲಿ ಉಪಾಸನೆಗಳು, ವಿಜ್ಞಾನ ಉಪಾಸನೆ. ಇಲ್ಲಿಗೆ ಸದ್ಯಕ್ಕೆ ನಾವು ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸೋಣ. ಮುಂದೆ ವಿಜ್ಞಾನ ಅದರ ಫಲ, ಅದರಿಂದ ಮುಂದೆ ಎಲ್ಲಿ ಹೋಗಬೇಕು, ಇನ್ನೂ ಹೊರಗೆ ಬರ್ತಾರೆ, ಒಳಗೆ ಒಳಗೆ ಒಳಗೆ ಹೋಗಿ ಅದರಿಂದ ಹೊರಗೆ ರಟ್ಟೆ ಬಲ ರಟ್ಟೆ ಬಲದಿಂದ ಇಂದು ಹೊರಗೆ ಬರ್ತಾರೆ, ಹೊರಗಿನಿಂದ ಒಳಕ್ಕೆ ಒಳಗಿನಿಂದ ಹೊರಕ್ಕೆ ಅಂತರ ಬಗೆರಂಗ ಪ್ರಪಂಚ ಎರಡನ್ನು ನಿಲನ ಮಾಡಿ ಏಕೀಕರಿಸಿ ಒಂದು ಹೊಸ ಪ್ರಪಂಚವನ್ನು ಬಿಡುತ್ತದೆ ಉಪನಿಷತ್ತು. ಆದ್ದರಿಂದ ಭಾಗ ನಾನು ನಾಳೆ ನಾಳೆ ನಾಳೆ ಬೆಳಿಗ್ಗೆ ನಾಳೆ ಸಂಜೆ ಇನ್ನೂ ಒಂದು ದೇವರು ನಡೆಸಿದರೆ ಮೂರು ನಾಲ್ಕು ದಿವಸ, ನಾಲ್ಕು ದಿವಸದಲ್ಲಿ ಅಧ್ಯಾಯ ಮುಗಿಯಬಹುದು ಅಂದುಕೊಂಡಿದ್ದೆ. ನಾಲ್ಕು ದಿವಸ ನಾವು ಎಂಟು ಬಾರಿ ಉಪನಿಷತ್ ಚಿಂತನೆ ಮಾಡಲಿಕ್ಕಿದೆ. ಒಂದೊಂದು ಬಾರಿ ಕನಿಷ್ಠ ಒಂದರಿಂದ ಒಂದು ಗಂಟೆ ತನಕ ನಾವು ಉಪನಿಷತ್ ಚಿಂತನೆ ಮಾಡಿದರೆ ನಾಲ್ಕು ದಿವಸಕ್ಕೆ ಎಂಟು ನಾಲ್ಕು ಸುಮಾರು ಹನ್ನೆರಡು ಗಂಟೆ ಸಮಯ ಸಿಗುತ್ತೆ ನಮಗೆ. ಅದು ಹತ್ತು ಗಂಟೆ ಹತ್ತು ಗಂಟೆ ನಮ್ಗೆ ಸಿಗುತ್ತೆ. ಹತ್ತು ಗಂಟೆಯಲ್ಲಿ ಈ ಅಧ್ಯಾಯ ಏಳನೇ ಅಧ್ಯಾಯ ಸನತ್ ಕುಮಾರ ಶ್ವೇತಕೇತು ಉದ್ದಾರಗಳ ಅಧ್ಯಾಯ ಮುಗಿಯಿತು. ಸನತ್ ಕುಮಾರ ನಾರದರ ಅಧ್ಯಾಯ ಮುಗಿದಾಗ ದೇವದ ತಾರತಮ್ಯ ಪೂರ್ವಕ ಸರ್ವೋತ್ತಮ ಜ್ಞಾನಕ್ಕೆ ಬೇಕಾದ ಸಮಗ್ರ ಚಿಂತನೆ ಆಗುವುದು ಈ ಒಂದು ಬಾರಿಯಲ್ಲೇ ದೇವರು ನಡೆಸುತ್ತೆ. ಅದನ್ನ ಮತ್ತೆ ನಾಳೆಯಿಂದ ನೋಡೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾ ಪ್ರಾಣಶ್ಚಕ್ಷು ಶ್ರೋತ್ರಂ ಅಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರಿಯಾಮ ಮಾಮಾಂ ಬ್ರಹ್ಮ ನಿರಾಕರೋತು ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಂದು ಮುಂದೆ 22 ಜುಲೈ 2000 ಇಸ್ವಿಯ ಬೆಳಗಿನ ಮತ್ತು ಸಂಜೆಯ ಪ್ರವಚನ ಪ್ರಾರಂಭ. ಆಪ್ಯಾಯ ಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಸೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾನಂ ಬ್ರಹ್ಮನಿರಾಕುರ್ಯಾಂ ಮಾಮಾ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ನೇಹಸ್ತು ತದಾತ್ಮನಿ ರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮ ತತ್ವದ ಉಪಾಸನೆಗೆ ಪ್ರತೀಕಗಳನ್ನ ತಾರತಮ್ಯ ಕ್ರಮದಿಂದ ಹೇಳ್ತಾ ಬಂದ ಸನತ್ ಕುಮಾರ ನಾರದರಿಗೆ. ಇವಾಗ ನಾವು ವಿಜ್ಞಾನದಿಂದ ಬಲದ ದೇವತೆ, ಬಲದ ದೇವತೆ ಅಂದರೆ ಪ್ರವಾಹವಾಯು, ಪ್ರವಾಹವಾಯು ತನಕ ಬಂದಿದ್ದೀವಿ ಬಲ ಉಪಾಸ. ಅದಕ್ಕೆ ಏನು ಅಂದ್ರೆ ವಿಜ್ಞಾನದಿಂದ ಬಲ ಶ್ರೇಷ್ಠ. ಇಲ್ಲಿಂದ ಮುಂದಕ್ಕೆ ಎರಡು ವಿಧದ ಅಲ್ಲಿ ಮಾತುಗಳು ಬರ್ತವೆ. ಇಷ್ಟು ತನಕ ಅಂತರ್ಮುಖವಾದ ಸಂಗತಿಗಳನ್ನು ಹೇಳಿದ್ರೆ ಇಲ್ಲಿ ಹೊರಗಿನ ಬಲ ಮತ್ತು ಒಳಗಿನ ಬಲ. ಕಬೀಹ ವಿಜ್ಞಾನವತಾಂಶದಂ ವಿಜ್ಞಾನವತಾಂ ಏಕೋ ಬಲವಾನ್ ಆಕಂಪಯತೆ ಸಯದಾ ಬಲೀಭವತಿ ಅಥ ಉತ್ಥಾತಾಭವತಿ ಉತ್ತಿಷ್ಠನ್ನು ಪರಿಚರಿತಾ ಭವತಿ ಪರಿಚರನ್ನು ಉಪಸತ್ತಾ ಭವತಿ ಉಪಸೀದನ್ನು ಶ್ರೋತಾ ಭವತಿ ದ್ರಷ್ಟಾ ಭವತಿ ಶ್ರೋತಾ ಭವತಿ ಮಂತಾ ಭವತಿ ಬುದ್ಧಾ ಭವತಿ ಕರ್ತಾ ಭವತಿ ವಿಜ್ಞಾನಾ ಭವತಿ ಸಯದಾ ಬಲೀಭವತಿ. ಇದರಲ್ಲಿ ಅವನು ಬಲಿಷ್ಠನಾದಾಗ ಅಂತ ನಮಗೆ ಮೇಲುನೋಟಕ್ಕೆ ಅನುವರ್ಥ. ಆದ್ರೆ ಬಲಿ ಅಂದ್ರೆ ಬಲ ಉಳ್ಳವನು ಆಗ್ತದೆ. ಬಲ ಅಂದ್ರೆ ಏನು? ಬಲ ಉಪಾಸ್ವ ಬಲನಾಮಕನಾಗಿರ್ತಕ್ಕ ಬಲದೇವತೆಯಾದ ಪ್ರವಾಹದಲ್ಲಿ ಭಗವಂತನ ಉಪಾಸನೆ ಮಾಡು ಅಂತ ಹೇಳಿದಾಗ ಬಲ ಅಂದ್ರೆ ಪ್ರವಾಹ ಅಂತ ಆಗ್ತದೆ. ಆದ್ರೆ ಬಲಿ ಅಂದ್ರೆ ಪ್ರವಾಹ ಉಳ್ಳವನಾಗುವುದು, ಬಲವುಳ್ಳವನಾಗುವುದು ಅಂದ್ರೆ ಪ್ರವಾಹನ ಅಂತರದ ಅನುಗ್ರಹಕ್ಕೆ ಪಾತ್ರ. ಯಾರು ಪ್ರವಾಹ ತತ್ವದ ಅನುಗ್ರಹಕ್ಕೆ ಪಾತ್ರನಾದನೋ ಅವನಲ್ಲಿ ಹೊರಗಿನ ಬಲವು ಈ ಹೊರಗಿನ ಬಲವು ತನ್ನಷ್ಟಕ್ಕೆ ಮುಖ್ಯ. ಹಾಗಾಗಿ ಸಯದಾ ಬಲೀಭವತಿ, ಬಲದೇವತೆಯಾದ ಪ್ರವಾಹನ ಅನುಗ್ರಹಕ್ಕೆ ಯಾವಾಗ ಪಾತ್ರನಾದರೋ ಆವಾಗ ಉತ್ಸಾಹ ಬರುತ್ತೆ. ನಾನು ಅಧ್ಯಾತ್ಮ ಪ್ರಪಂಚದಲ್ಲಿ ಎಚ್ಚರ ಆಗಬೇಕು ಅನ್ನುವ ಎಚ್ಚರ ಉಂಟಾಗುತ್ತೆ. ಆಮೇಲೆ ಉತ್ತಿಷ್ಠನ್ ಪರಿಚರಣ ಚರಿತಾ ಭವತಿ, ಯಾರು ಜ್ಞಾನಿಗಳಿದ್ದಾರೆ ಅವರು ಪರಿಚರಣೆ ಮಾಡ್ತಾರೆ. ಪರಿಚರನ್ ಉಪಸುತ್ತಾ ಭವತಿ, ಆಮೇಲೆ ಪರಿಚರಣೆ ಮಾಡ್ತಾ ಯಾರೋ ಒಬ್ಬರಲ್ಲಿ ಇರುವುದನ್ನ ನಾನು ಆಶ್ರಯ ಮಾಡಿದರೆ ನನಗೆ ಸರಿಯಾದ ಅರಿವು ಪರಿಜ್ಞಾನ ಉಂಟಾಗಿ ಸ್ವಲ್ಪ ಎಚ್ಚರ ಉಂಟಾಗ್ತದೆ. ಆಚಾರ್ಯರು ಗುರುಗಳ ಅನ್ವೇಷಣೆಯ ಬಗ್ಗೆ, ಯೋಗ್ಯ ಗುರುವಿನ ಅನ್ವೇಷಣೆಯ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬೇರೆ ಶಾಸ್ತ್ರಕಾರರು ಕೊಡದಂತಹ ಪೂರ್ವ ಮಾಹಿತಿಗಳನ್ನು ಆಚಾರ್ಯರು ತನ್ನ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಅಲ್ಲಿ ತನಕ ಆ ಕಲ್ಪನೆ ಇರಲಿಲ್ಲ. ಗುರುಗಳು ಒಬ್ಬರು ಸಿಕ್ಕಿದ ಮೇಲೆ ಆ ಗುರುಗಳನ್ನು ಬಿಟ್ಟು ಹೋದ್ರೆ ಅಪಚಾರ ಆಗುತ್ತೆ, ಹೃದ್ರೋಹ ಆಗುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ಒಬ್ರು ಸ್ವಲ್ಪ ದುರ್ಬಲರಾದ ಗುರುಗಳು ಸಿಕ್ಕಿದ ಮತ್ತೆ ಇಟ್ಟುಕೊಳ್ಳಿ, ಅದಕ್ಕಿಂತ ಉತ್ತಮ ಗುರುಗಳೊಬ್ಬರು ಇದ್ದಾರೆ ಮತ್ತು ಗೊತ್ತಾಯ್ತು ಏನು ಮಾಡ್ಬೇಕಾವಾಗ. ಗುರುಗಳನ್ನ ಈಗ ನಾವು ಮೊದಲು ಒಪ್ಪಿಕೊಂಡ ಗುರುಗಳನ್ನು ಇರುವುದು ಹೇಗೆ? ಅವರಿಗೆ ಮನಸ್ಸಿಗೆ ನೋವಾದ್ರೆ ದುರ್ದ್ರೋಹ ಆಗುತ್ತಲ್ಲ, ಹಾಗಾಗಿ ಈ ಜನ್ಮದಲ್ಲಿ ಇಷ್ಟೇ ನಮಗೆ ಅಂತ ಅದೇ ಗುರುಗಳನ್ನು ಆಡಿಸಿಕೊಂಡು ಮುಂದುವರಿಸಿದ್ದದ್ದು ಒಂದು ಪರಂಪರೆ ಇವತ್ತಿಗೂ ಆಗಿದೆ. ಇವತ್ತಿಗೂ ಕೆಲವರು ಹೇಳ್ತಾರೆ ರುದ್ರೋಹ. ಬೆಂಗಳೂರಿನಲ್ಲಿ ಅಂತ ಒಂದು ಪರಂಪರೆಯೇ ಇದೆ, ಪಾಠ ಕೇಳಬೇಕಾದ ಮೊದಲು ಇನ್ಯಾರತ್ರವೂ ಪಾಠ ಕೇಳೋಲ್ಲ, ಇನ್ಯಾವ ಗುರುಗಳನ್ನು ಉಪನ್ಯಾಸವೂ ಕೇಳೋಲ್ಲ ಅಂತ ಪ್ರತಿಜ್ಞೆ ಮಾಡಿ ಒಂದು ಪಾಠ ಕೇಳಿಸಿಕೊಳ್ಳ ಕಡೆ ನಮ್ಮ ಕೇಳಿ. ಈಗ ನಾನು ಊಟ ಸಾಧ್ಯವಿಲ್ಲ, ಬೇರೆ ಯಾರಾದರೂ ಉಪನ್ಯಾಸ ಕೇಳಿದ್ರೆ ನಮ್ಮ ಗುರುಗಳು ದೊಡ್ಡ ನಿಮಗೂ ಗೊತ್ತಾಗುತ್ತೆ ಅಂತ ಪ್ರತಿಜ್ಞೆ ಮಾಡುತ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ದೊಡ್ಡತನ, ತೀರಾ ದೊಡ್ಡತನ. ಇನ್ಯಾರು ಉಪನ್ಯಾಸವೂ ಕೇಳೋಲ್ಲ, ಇನ್ಯಾರು ಪಾಠಗಳು ಪ್ರತಿಜ್ಞೆ ಮಾಡಿ ಪಾಠಗಳು ಎಲ್ಲಾದ್ರೂ ಹೋದ್ರೆ ನರಕಾರ್ಜಿ ನಷ್ಟ ಆಗುತ್ತೆ, ದುರ್ದ್ರೋಹ ಆಯ್ತು, ಭಯಾನಕ. ಇದು ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧ. ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ನಿನಗೆ ಒಬ್ಬ ಗುರು ಸಿಕ್ಕಿದ, ಅವನಿಗೆ ನೀನು ಅಧ್ಯಯನ ಮಾಡ್ತಾ ಇದ್ದೀನಿ, ಅವನಕ್ಕಿಂತಲೂ ಹೆಚ್ಚು ಅಡ್ವಾನ್ಸ್ ಎತ್ತರಕ್ಕೇರಿದ ಮತ್ತೊಬ್ಬ ಜ್ಞಾನಿ ಸಿಕ್ಕಿದರೆ ಈ ಗುರುವನ್ನು ಬಿಟ್ಟು ಆ ಗುರುಗಳು ನಿನಗೆ ಹೋಗುವುದು ಇದು ಕಳಕಂದ್ರ ಹತ್ರ ಬಂದಷ್ಟೇ. ಉತ್ತಮ ಗುರುವಿನ ಹತ್ರ ಹೋಗುವುದಕ್ಕೆ ಗುರುದ್ರೋಹ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಆಚಾರ್ಯರಿದ್ದಾರೆ. ಯಾವತ್ತೂ ಕೂಡ ಜ್ಞಾನ ಪಿಪಾಸುಗಳು ಅವರ ಹತ್ರ ಹೋಗುವುದಿಲ್ಲ, ಇವರ ಹತ್ರ ಹೋಗುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಸ್ಕೋಬಾರ್ದು. ಎಲ್ಲಿ ಜ್ಞಾನ ಸಿಗುತ್ತೆ ಭ್ರಮರ ನ್ಯಾಯ, ಭ್ರಮರ ಹೇಗೆ ಎಲ್ಲಾ ಹೂವುಗಳಿಂದ ಮಧುರಸವನ್ನು ಇರುತ್ತೆ ಹಾಗೆ ಆ ಹೂವಿರ್ತದೆ ಆಗಿರಲಿ, ಅದರ ಮಧುರತೆ ಇರೋದಕ್ಕೆ ನಾನು ಬಾಧಕ ಮಾಡ್ತ ಆ ಹೂವಿನಲ್ಲಿ ಗಂಧ ಇರಲಿ ಇಲ್ಲದೆ ಇರಲಿ ಅದು ಇರೇ ಇರಲಿ ಮಧುವನ್ನು ಇರುವುದಕ್ಕೆ, ಹಾಗೆ ಎಲ್ಲಿ ಹೂವಿದೆ ಅಲ್ಲಿ ಹೋಗಿ ಮಧುರಸವನ್ನು ಇರುವಂತೆ ಜ್ಞಾನಿ ಎಲ್ಲಿ ಜ್ಞಾನ ಸಿಗುತ್ತೆ ನನಗಿರಬೇಕು, ಅಲ್ಲಿ ಹೋಗುವುದಿಲ್ಲ ಇಲ್ಲಿ ಹೋಗುವುದಿಲ್ಲ ಅಂತ ಮಾಡಬಾರದು ಅಂತಕ್ಕಂಥ ಮಾತನ್ನು ಭಗವದ್ಗೀತೆ ಈಗಾಗಲೇ ಭಾಗವತದಲ್ಲಿ. ಅದರಿಂದ ಪರಿಚರಣೆ ಮಾಡ್ತಾ ಮಾಡ್ತಾ ಯಾಕೆ ಪರಿಚರಣೆ ಮಾಡ್ತಾರೆ ಜ್ಞಾನಿಗಳು, ಅವಾಗ ಓಹೋ ಇವರು ನಿಜವಾದಂತಹ ಜ್ಞಾನಿಗಳು, ಇವರು ಪರಿಚರಣೆ ಮಾಡಿದ್ರೆ ನಮ್ಗೆ ಸಿಗುತ್ತೆ ಜ್ಞಾನ ಅಂತ ಉಪಸದ್ದಾಪತಿ ಅವರು ಉಪಸರಣೆ ಮಾಡ್ತಾರೆ. ಉಪಸೀದನ್ ಭಾಗವತ ಜ್ಞಾನಿಗಳು ಸಿಕ್ಕಿಬಿಟ್ರು ಅವ್ರನ್ನ ಕಟ್ಟಿ ಹಿಡ್ಕೊಂಡ ಉಪಸೀದನ್ ದೃಷ್ಟಾ ಭವತಿ, ಶ್ರೋತಾ ಭವತಿ, ಕೃತಾ ಭವತಿ, ಬುದ್ಧಾ ಭವತಿ, ಕರ್ತಾ ಭವತಿ, ವಿಜ್ಞಾತಾ ಭವತಿ. ಆ ಗುರುಗಳ ಅನುಗ್ರಹದಿಂದ ಶ್ರವಣಾಯಿತು, ಮನನಾಯಿತು, ತಿಳುವಳಿಕೆ ಬಂತು, ತಿಳುವಳಿಕೆ ಬಂದು ತಿಳಿದು ಕರ್ಮ ಮಾಡಿದ, ಕರ್ಮದಿಂದ ಜ್ಞಾನ ಬೆಳೆಯಿತು, ಕರ್ಮ ಜ್ಞಾನ ಮಾತನೋತಿ, ಕರ್ಮದಿಂದ ಜ್ಞಾನ ಬೆಳೆದು ಶ್ರವಣ ಮನನದಿ ಇತಿಹಾಸನ ಎಲ್ಲ ಆಗಿ ದೃಷ್ಟಾ ಭವತಿ ಜ್ಞಾನ ಸಾಕ್ಷಾತ್ಕಾರವಾಯಿತು. ಇದೆಲ್ಲವೂ ಸಾಧ್ಯ ಆಗೋದಕ್ಕೆ ಮೂಲ ಬಲ ಅಂದರೆ ಪ್ರವಾಹದ ಅನುಗ್ರಹ. ಅವನು ಒಳಗಿನಿಂದ ಆತ್ಮಬಲವನ್ನು ಹೆಚ್ಚಿಸ್ತಾನೆ, ಹೊರಗಿನಿಂದ ದೇಹ ಬಲವನ್ನು ಮನೋಬಲವನ್ನು ಹೆಚ್ಚಿಸ್ತಾನೆ. ಅಷ್ಟೇ ಅಲ್ಲ, ಪ್ರವಾಹದ ಶಕ್ತಿ ಹೊರಗಿನ ಬಲದ ಬಗ್ಗೆ ನೋಡಿ, ನಮ್ಮ ದೇಹದ ಬಲ ಅಲ್ಲ, ಪಿಂಡಾಂಡ ಬ್ರಹ್ಮಾಂಡದ ಬಲದೇವದೇವ. ಯಾಕೆ ಬಲೇನ ವೈ ಪೃಥಿವಿ ತಿಷ್ಠತಿ, ಬಲೇನಾಂತರಿಕ್ಷಂ ಬಲೇನ ದ್ಯೌ ಬಲೇನ ದೇವ ಮನುಷ್ಯಾ ಬಲೇನ ಪಶವಶ್ಚವಯಾಂಸಿ ಚ ತೃಣಮನಸ್ಪತಯ ಸ್ವಾಪದಾನಿ ಆಕೀಜ ಪತಂಗ ಪಿಪೀಲಿಕಂ ಬಲೇನ ವೈ ಲೋಕಸ್ತಿಷ್ಠತಿ. ಇಡೀ ಪ್ರಪಂಚದಲ್ಲಿರತಕ್ಕಂತಹ ಸಮಸ್ತವು ಗ್ರಹಗೋಳಗಳಿಂದ ಸಹಿತವಾಗಿ ಆಕಾಶದಲ್ಲಿ ನಿಂತಿರುವುದು ವಾತಾವರಣದಲ್ಲಿ ಬಲದೇವತೆಯಾದ ಪ್ರಬಲದಿಂದ. ವಾಯುವಾಯುದೇವರು ವಾಯುಗುರುಮ ವಿಷ್ಣು ಗುರುಮ ಇದನ್ನು ಧ್ಯಾನ ಮಾಡಿಕೊಂಡಿದ್ದಾರೆ. ಬೇರೆ ಅವಂತರ್ತಯ ಬಲೇನವೈ ಪೃಥ್ವೀ ತಿಷ್ಠತಿ, ಈ ಭೂಮಿ ಹೇಗೆ ನಿಂತಿದೆ ಅಂತ ಕೇಳಿದರೆ ಏನ್ ಹೇಳ್ತಾರೆ ವಿಜ್ಞಾನಿಗಳು, ಭೂಮಿ ಆಕಾಶದಲ್ಲಿ ನಿರಾಲಂಬವಾಗಿ ನಿಂತಿದೆ, ಅದಕ್ಕೇನು ಅಡಿಯಲ್ಲಿ ಕಂಬ ಇಲ್ಲ, ಆಲಂಬನ ಇಲ್ಲ. ಹಾಗೆ ಅದು ಆಲಂಬನೆ ಇಲ್ಲದೆ ನಿಂತಿದ್ದು ಅಂದ್ರೆ ಅದು ಗ್ರಾವಿಟ್ ಆಕರ್ಷಣ ಶಕ್ತಿ, ಆಕರ್ಷಣ ಶಕ್ತಿಯಿಂದ ನಿಂತಿದೆ. ಆಕರ್ಷಣ ಶಕ್ತಿಯಿಂದ ನಿಲ್ಲುವುದು ಅಂದ್ರೆ ಒಂದನ್ನು ಒಂದು ಹೇಳ್ಕೊಂಡು ಇಟ್ಕೊಂಡಿದೆ. ಈಗ ಮ್ಯಾಗ್ನೆಟ್ ಕಬ್ಬಿಣ ಮ್ಯಾಗ್ನೆಟ್ ಕಬ್ಬಿಣ ಅಂದ್ರೆ ಅದರಲ್ಲಿ ಇದು ಸಮ ಹೇಳ್ಕೊಳ್ಳುತ್ತೆ, ಹಾಗೆ ಒಂದನ್ನು ಒಂದು ಹೇಳ್ಕೊಳ್ತಾ ಇದೆ. ಅದರಿಂದ ಅದನ್ನು ಇದು ಇದನ್ನೊಂದು ಹೇಳ್ಕೊಂಡು ಇಟ್ಕೊಂಡಿದೆ, ಅದ್ರಲ್ಲಿ ಯಾವುದು ಕುಸಿಯೋದಿಲ್ಲ. ಎಲ್ಲೋ ಒಂದು ಕಡೆ ಈ ಎರಡ ತಪ್ಪಿ ಹೋದ್ರೆ ಇಡೀ ಬ್ರಹ್ಮಾಂಡ ಕುಸಿತು. ಅದು ಒಂದು ಇಂಚು ಆಚೆ ಈಚೆ ಆದ್ರೆ ಅವುಗಳ ಗತಿಯಲ್ಲಿ ಎಳೆತ ತಪ್ಪಿ ಹೋಗುತ್ತೆ. ಒಂದು ಇಂಚು ಈಚೆ ಹೋದ್ರೆ ಇದು ಹೇಳಿ ಹೆಚ್ಚು ಹೇಳಿದ್ದೆ ಆಚೆ ಹೋದ್ರೆ ಅದೇ ಹೆಚ್ಚು ಹೇಳಿದ್ದೆ. ಈಗ ಅದು ಈಚೆ ಗೇರಿಯದಾಗಿ ಇದು ಆಚೆ ಗೇರಿಯದಾಗಿ ಮಧ್ಯ ಪಾಯಿಂಟ್ ನಲ್ಲಿ ಇದೆ ಕಕ್ಷೆಯಲ್ಲಿ. ಈ ಕಡೆ ಆಕರ್ಷಣೆ ಜಾಸ್ತಿ ಆದ್ರೆ ಇದೇ ಕಡೆ ಹೋಗುದು ನಾಶ ಆಗುತ್ತೆ, ಆ ಕಡೆ ಆಕರ್ಷಣೆ ಜಾಸ್ತಿ ಅದಕ್ಕೆ ಡಿಕ್ಕಿ ಹೊಡಿತದೆ. ಒಂದು ಇಂಚು ಈಗ ಇರುವ ವ್ಯವಸ್ಥೆಯಿಂದ ಆಚೆ ಈಚೆಗೆ ಆದ್ರೆ ಇಲ್ಲಿ ಬ್ರಹ್ಮಾಂಡ ಹೊಡೆದು ಚಿನ್ನ ವಿಚ್ಛಿನ್ನವಾಗಿ ಹೋಗುತ್ತೆ. ಈಗ ಆಚೆ ಹೋಗದೆ ಈಚೆ ಹೋಗದೆ ಅದರದರ ಕಕ್ಷೆಯಲ್ಲಿ ಅದು ನಿಲ್ಲಿಸಿರುವಂತಹ ಬಲ ಯಾವುದು ವಯಸ್ಸು. ಇದನ್ನ ಇವರು ಆಕರ್ಷಿಸಿ ಇದ್ದಾರೆ ಅದು ಅದನ್ನ ಅದನ್ನ ಹೇಳಿ ತಿಳ್ಕೊಂಡಿದ್ದಾರಪ್ಪ ಸೂತ್ರ ಸೂತ್ರ ಹೇಳಿಕೊಂಡಾರಪ್ಪ ವಾಯುದೇವರು ಹಾಕಿಸ್ಕೊಂಡಿದ್ದಾರೆ ಅಂತಾರೆ. ಶಬ್ದ ಬೇರೆ ವಿಷಯ ಒಂದೇ, ಅದನ್ನು ಎರಡನ್ನು ನೋಡಿದಾಗ ಸಮನ್ವಯ ಸಿಗುತ್ತೆ. ತಮಾಷೆ ಅಂದ್ರೆ ಆಕರ್ಷಣ ಶಕ್ತಿ ಅದನ್ನು ಒಂದನ್ನೊಂದು ಗ್ರಾವಿಟೇಷನ್ ಅಂತ ತಿಳ್ಕೊಂಡ್ರೆ ಅಯ್ಯೋ ಸಂಸ್ಕೃತ ಪಂಡಿತರಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಇಂಗ್ಲಿಷ್ ಒಂದು ತಿಳ್ಕೊಂಡು ಅಯ್ಯೋ ಈ ಶಾಸ್ತ್ರದಲ್ಲಿರುವ ವಿಷಯ ಈ ಇಂಗ್ಲಿಷ್ ಒಂದು ಏನ್ ಬಂತು ಸಂಸ್ಕೃತ ಬಂದು ಇಬ್ಬರು ಬೆಕ್ಕುಗಳು ಎರಡು ಒಂದೇ ವಿಷಯ. ಈ ಇಂಗ್ಲಿಷ್ ಓದಿದಾಗ ಇಂಗ್ಲಿಷ್ ಶಬ್ದದಿಂದ ಓದಿದಾಗ ಏನೋ ತಿಳಿದು ಅಂತ ಕಾಣು, ಅದನ್ನು ಸಂಸ್ಕೃತ ಅಂತ ತಿಳಿದಿಲ್ಲ ಇಬ್ಬರಿಗೆ. ಗ್ರಾವಿಟೇಷನ್ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ, ಆಕರ್ಷಣ ಅನ್ನೋದು